ರಾಜ ನನ್ನ ರಾಜ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್. ಬಹದ್ದೂರ್ ಗಂಡು ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಎಂ ರಂಗರಾವ್. ಸೊಗಸು ನಿನಗಾಗಿಯೇ ಮನಸ್ಸು ನಿನಗಾಗಿಯೇ ಹೆಣ್ಣೆ ನಿನ್ನೇ ಹೇ ನಿನಗಾಗಿಯೇ